ನಾವು ಮಾಡೋಣ ಅಂತೇಳಿ ಆಸೆ ಹುಟ್ಟಿ ಸರ್, ಅದಕ್ಕೋಸ್ಕರ ನಾವು ಮಾಡಿದ್ವಿ. ನನಗೆ ಆದರೂ ಆ ಶ್ರಮ ತಕ್ಕ ಅಷ್ಟೊಂದು ದುಡ್ಡು ಬರಲಿಲ್ಲ ಸರ್. ಎಷ್ಟು ಎಕರೆ ಹಾಕಿದ್ರಿ ಅಥವಾ ಈಗ ಪ್ರಾರಂಭದಲ್ಲಿ ನಮ್ಮ ಕಡೆ ರಾಯಚೂರು ಕಡೆ ಆಗಿರ್ಬೋದು ಆ ಕಡೆ ದೇವದ್ರ ಕಡೆ ಅರ್ಧ ಎಕರೆ, ಒಂದು ಎಕರೆಗೆ ಅಷ್ಟೇ ಸೀಮಿತ ಮಾಡ್ತಾರೆ, ನೀವು ಎಷ್ಟು ಹಾಕಿದ್ರಿ? 2 ಎಕರೆ ಮಾಡಿದ್ದೆ ಸರ್ ನಾನು. ಭಾಳ ಮಾಡ್ರಿ ನೀವು. ಹೌದು ಸರ್, ನಾವು ಇದು ಕಮರ್ಷಿಯಲ್ ಲೆಕ್ಕಕ್ಕೆ ಭಾಳ ಇದು ಮಾಡಿಬಿಟ್ಟು ಕಮರ್ಷಿಯಲ್ಗೆ ಅದಕ್ಕೆ ಭಾಳ ಅಜಿಗಜಂತರ ಫರ್ಕ್ ಐತೆ ಸರ್. ಹೌದು ಅಂತಂದ್ರೆ ಈಗ ನಿಮ್ಮ ಕಂಪ್ನಿ ಜೊತೆ ಏನೋ ಒಡಂಬಡಿಕೆ ಏನಾದರೂ ಒಂದು ಅವರು ಮಾಹಿತಿ ಬೀಜ ಏನಾದ್ರು ಕೊಟ್ಟರೆ ಕಾಲಕಾಲಕ್ಕೆ ಕೊಟ್ಟರು ಸರ್, ಬೀಜನೂ ಕೊಟ್ಟಿದ್ದರು ಮತ್ತು ಮೇಲತ್ತು ಇವು ಔಷಧನೂ ಅವರೇ ಕೊಟ್ಟಿದ್ರು. ಔಷಧಕ್ಕೆಲ್ಲ ದುಡ್ಡೆಲ್ಲ ಭಾಳ ಮಾಡಿಬಿಟ್ರು ಅವರು. ಹೌದು, ಉದ್ರಿ ಕೊಟ್ಟಿದ್ರ? ಉದ್ರಿ ಕೊಟ್ಟು ಆಮ್ಯಾಕೆ ಇಷ್ಟ ಆಯ್ತು ನೋಡಂದ್ಬಿಟ್ರು, ಮತ್ತೇನಿಲ್ಲ ಪಟ್ಟಿ ಮಾಡಿದ ಮುರಿದೇ ರೊಕ್ಕ ಕೊಟ್ಬಿಟ್ರು. ಹಂಗಾಗಿ ನಾವು ಬೇಸರಾಗಿ ಕೈ ಬಿಟ್ಬಿಟ್ಟಿವಿ ಸರ್. 2 ಎಕರೆಗೆ ಎಷ್ಟು ಬೀಜ ಆಯ್ತು ನಿಮ್ದು ಕಮರ್ಷಿಯಲ್? ಇದು ಸೀಡತ್ತಿ ನಮ್ದು 2.5 ಲಕ್ಷ ಆಗಿತ್ತು ಸರ್, 5 ಕ್ವಿಂಟಲ್ ಆಗಿತ್ತು. ಅಲ್ಲ, 2 ಎಕರೆಗೆ 5 ಕ್ವಿಂಟಲ್ ಭಾಳ ಕಡಿಮೆ ಆಯ್ತು. ಅದು ಅಷ್ಟೇ ಬರುತ್ತೆ ಸರ್, ಅವ್ರು ಹೇಳ್ತಾರೆ ಭಾಳ ತೆಗಿಬೇಕಂತೇಳಿ, ತೆಗಿಯಕ್ ಆಗಲ್ಲ ಸರ್ ಅದು. ಇಲ್ಲ, ಗೊಬ್ಬರ ಅವು ಎಣ್ಣೆ ಗಿಣ್ಣೆ ದೇಕರಿಕೆ ಅವು ಮಾಡ್ಬೇಕು ಕಾಲಕಾಲಕ್ಕೆ. ಸ್ವಲ್ಪ ಮಾಡಕ್ಕೂ ನಮಗೆ ಇದು ಮಾಡಿದಿವಲ್ಲ ಸರ್. ನಾವು ಏನಂದ್ರೆ ಕಮರ್ಷಿಯಲ್ ಲೆಕ್ಕಕ್ಕೆ ಹೋಗ್ಬಿಟ್ಟಿವಿ ನಾವು. ನಾವು ಒಬ್ಬನೇ ಮನೆಯಲ್ಲಿ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗಿ ಸ್ವಲ್ಪ ತೆಗೆದೇರಿ ನಾನು. ಅದಕ್ಕೆ ಈ ಸಲ ಆಗ್ಲಿಲ್ಲ? ಇಲ್ಲ ಸರಿ ಸರಿ ಮಾಡ್ಲಿಲ್ಲ, ತೊಗರಿನ ಕಮರ್ಷಿಯಲ್ ಕೂಡ ಮಾಡ್ಲಿಲ್ಲ ನಾನು. ತೊಗರಿ ಮಾಡ್ಕೊಂಡು ಕುಂತೀನಿ, ನೆಕ್ಸ್ಟ್ ಇಯರ್ ನೋಡೋಣ ಸರ್. ಈ ಸಲ ಕಮರ್ಷಿಯಲ್ ಹಾಕ್ಲಿಲ್ಲ? ಕಮರ್ಷಿಯಲ್ ಹಾಕಿಲ್ಲ ಸರ್, ಮಂದಿ ಎಲ್ಲ ಮಾಡ್ಯಾರ ಚೆನ್ನಾಗಿ ಬಂದವು, ಆದ್ರೂ ಅವು ಸ್ವಲ್ಪ ಕೈ ಕೊಟ್ಟವು. ಸೂರ್ಯಪಾನ ಜಾಸ್ತಿ ಆಯ್ತು, ಸ್ವಲ್ಪ ತಾಮ್ರ ರೋಗ ಬಂತು. ತಾಮ್ರ ರೋಗ ಜಲ್ದಿ ಬಂದು ಇಷ್ಟೊತ್ತಿಗೆ ಎಲ್ಲ ಹತ್ತಿ ಕಂಪ್ಲೀಟ್ ಆಗ್ಬಿಟ್ಟು ಸರ್. 2-3 ಸಲ ಹತ್ತಿ ಬಿಡಿಸೋದು, ಈಗ ಸಲ ಒಂದೇ ಸಲ 2 ಸಲ ಅಷ್ಟೇ ಕಮ್ಮಿ? 4-5 ಸರಿ ಬಿಡಿಸೋದು, 2 ಸರಿ ಕಂಪ್ಲೀಟ್ ನೋಡ್ರಿ ಸರ್. ತೊಗರಿ ಹೆಂಗದವ್ರಿ ಈ ಸಲ? ತೊಗರಿ ಏನು ಚೆನ್ನಾಗಿ ಬಂದಿತ್ತು ಸರ್, ಇವಾಗ ನಿಂತು ಬಿಟ್ಟದ ಸರ್. ಈ ಸದ್ಯ ಮಳೆ ಬಂದ್ರೆ ಏನೋ ಕಾಣ್ತೀವಿ, ಇಲ್ಲಾಂದ್ರೆ ಅರ್ಧ ಮರ್ಧ 10 ಕ್ವಿಂಟಲ್ ಆಗ 5 ಕ್ವಿಂಟಲ್ ಆಗ್ತಾವ ನೋಡಿ ಸರ್. ಅಂದ್ರೆ ಇಳುವರಿ ಸಲ ಸ್ವಲ್ಪ ವಾತಾವರಣ ಸ್ವಲ್ಪ ಕೈ ಕೊಡ್ತೀವಿ? ಕೈ ಕೊಡ್ತೀವಿ ಸರ್, ಕೈ ಕೊಡ್ತೀವಿ. ಮತ್ತೆ ಮೇಲೊತ್ತು ಒಂದೊಂದು ಚಲೋ ಅದ ಅಂದ್ರೂ ಅದರಲ್ಲಿ ಸಿಡಿ ಬಂದು ಹೋಗ್ಬಿಟ್ಟಾವು. ಹೌದು, ಹಂಗಾಗಿ ಏನಿಲ್ಲ ಅಂದ್ರೂ ನಾಳೆ ನಮಗೆ ಬೆಳೆ ಕೈ ಸಿಗ್ಬೇಕಾದ್ರೆ 10 ಕ್ವಿಂಟಲ್ ಆಗವು 3 ಕ್ವಿಂಟಲ್ ಬರ್ತೈತೆ ನೋಡಿ ಸರ್. ಅಷ್ಟು ಮಾತ್ರ ಐತಿ. ಮತ್ತೊಣ್ಣವ್ರೀಗ ಹತ್ತಿಗೆ ಮತ್ತೊಬ್ಬರಿಗೆ ನೋಡಿದಾಗ ಹತ್ತಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೊಡ್ಸ್ಕೊಂತದ, ತೊಗರಿಗೆ ಎಷ್ಟು ಸಲ ಹೊಡಿತೀರಿ ಎಣ್ಣೆ? ತೊಗರಿಗೆ 3-4 ಸರಿ ಸರ್, ಇವಾಗ ಎಲ್ಲ 2 ಸರಿ ಆಗಿದಾವ ಸರ್. 3 ಲಾಸ್ಟ್ ಇನ್ನೊಂದು 15 ದಿವಸ ಬಿಟ್ಟು ಇನ್ನೊಂದ್ ಸರಿ ಹೊಡೆದ್ಬಿಟ್ರೆ ಮುಗ್ದಾವ್ ಸರ್, ಯಾಕಂದ್ರೆ ಮಳೆ ಆಗ್ಲಿಲ್ಲ. ಮಳೆ ಏನಾರ ಆಗಿದ್ರೆ 4 ಸರಿ ಇಲ್ಲ 5 ಸರಿ ಲಾಸ್ಟ್ 5 ಸರಿ ಬಂದ್ಬಿಡ್ತೈತೆ ಸರ್. ಈ ಸರಿ 3 ಎಣ್ಣೆಗೆ ಬಂದ್ಬಿಡ್ತೈತೆ ಸರ್ ತೊಗರಿ. ಅಷ್ಟೇನು ಹೋದ ವರ್ಷಕ್ಕಿಂತ ಕಾಣಿದ್ರೆ ಮತ್ತೆ ಕಾಯಿ ಹೂವು ಅಷ್ಟು ಪ್ರಮಾಣದಲ್ಲಿ ಇಲ್ಲ? ಏ ಇಲ್ಲ ಸರ್, ಅರ್ಧ ಭಾಗ ಐತ್ರಿ ಅಷ್ಟೇ. ಈಗ ಮತ್ತೆ ಅದು ಉದ್ರಾಗತೈತಿ, ಯಾಕಂದ್ರೆ ಇವಾಗ ಮಳೆಯಿಲ್ಲ ಏನಿಲ್ಲ, ಬಿಸಿಲಿಂದ ಇದಕ್ಕೆ ಕಾಪುನು ಹೋಗ್ಬಿಟ್ಟ ಸರ್. ಈಗ ಮಂಜಿಗೆ ಬಿಳೋದಕ್ಕೆ ಅದಕ್ಕೆ ಕಾಪ್ ಕಟ್ ಆಗತ್ ಮತ್ತೆ 8 ಎಕರೆ ಹಾಕಿರಿ, ಮತ್ತೆ ಏನಿಸಲ ಪಾಲನೆ ಮಾಡ್ತಿರಲ್ಲ, ಹೆಂಗ ಕೈ ಹಿಡಿತದ ಅಥವಾ ಏನ್ ಕೈ ಸುಟ್ಕೋತೀರ? ಹಂಗ ಕೈ ಸುಟ್ಕೊಳ್ಳೋದು ಮಾತ್ರ ಸತ್ಯ ಸರ್, ಕೈ ಅಂದ್ರೂ ಇಡಂಗಿಲ್ಲ ಸರ್. ಮಳೆ ಆಗಿದ್ರೆ ಹಿಡಿತದ ಸರ್, ಮತ್ತೇನ್ ಮಾಡ್ತೈತಿ, ಮಳೆ ಆಗ್ಲಿಲ್ಲ ಸರ್, ಕೈ ಸುಟ್ಟೋದ ಮಾತ್ರ ಕರೆ ಸರ್. ಮತ್ತೆ ಮುತ್ತಣ್ಣವ್ರ ಈಗ ಟ್ರಾಕ್ಟ್ರಿ ಓಡಿಸ್ತೀವಿ ಅಂತ ಹೇಳಿದ್ರಿ, ಮತ್ತೆ ಟ್ರಾಕ್ಟ್ರಿ ಡ್ರೈವಿಂಗ್ ಅನುಭವ ನಿಮಗೆ ಎಷ್ಟು ವರ್ಷದ್ದಾದ? ನಮಗೆ ಡ್ರೈವಿಂಗ್ ಅನುಭವ 2013 ಸರ್, ಮಿನಿಮಮ್ 12 ವರ್ಷ ತನಕ ಸರ್ವಿಸ್ ಐತೆ ಸರ್. ಟ್ರ್ಯಾಕ್ಟ್ರಿ ಆಯಿತು ಮತ್ತು ಕಾರು ಲಾರಿ ಇಂಥವೆಲ್ಲ ಮುಗಿಸಿದ್ದೀನಿ ಸರ್. ಇವಾಗ ಊರಲ್ಲಿ ಅದೀನಿ, ಮತ್ತು ಈಗ ಇಲ್ಲಿ ಏನು ಸಿಗಲ್ಲ ಸರ್, ಟ್ರ್ಯಾಕ್ಟ್ರಿ ಹೊಡ್ಕೊಂಡು ಅದೀನಿ ಸರ್. ಇನ್ನೊಬ್ರದ್ದು ಓನರ್ ತಗೊಂಡು ಅವರು ಕಳಿಸಿದಲ್ಲಿ ಹೋಗೋದು, ತಾಸುಗಟ್ಟಲೆ ಹೊಡೆಯೋದು ಬರೋದು, ಅವ್ರ ಗಾಡಿ ಅವ್ರ ಮನೆ ಹತ್ರ ಬಿಟ್ಟು ಮನೆಗೆ ಬರೋದು. ಟ್ರ್ಯಾಕ್ಟ್ರಿ ಏನೇನು ಕೆಲಸ ಮಾಡಿಸ್ತೀರಿ ನೀವು ಹೊಲದ್ದು? ಟಿಲ್ಲರು, ಕುಂಟಿ, ಮಡಿಕೆ, ಎಣ್ಣೆ ಹೊಡೆಯೋದು, ರಿವಿಟ್ರು ಎಲ್ಲ ಆಲ್ ಏನು ಬರ್ತೈತಲ್ಲ ಸರ್ ಎಲ್ಲನೂ ಮಾಡಿಸ್ತೀವಿ. ಮುತ್ತಣ್ಣವ್ರೀಗ ಟ್ರ್ಯಾಕ್ಟ್ರಿ ತಗೊಳ್ಳೋದು ಭಾಳ ಸರಳ ಅಂತಾರ, ಅದಕ್ಕೆ ಮೇಂಟೆನೆನ್ಸು ಅದಕ್ಕೆ ನೋಡ್ಕೊಳ್ಳೋದು ಭಾಳ ಕಷ್ಟ ಅಂತ ಹೇಳ್ತಾರೆ, ಹೆಂಗ್ರಿ ಟ್ರ್ಯಾಕ್ಟ್ರಿ ತಗೊಂಡ್ಮೇಲೆ ಏನು ಗಮನ ಹರಿಸ್ಬೇಕು, ಅದನ್ನ ಹೆಂಗೆ ದೇಖರಿಕೆ ಮಾಡ್ಕೋಬೇಕು ಅಂತ ಹೇಳ್ತೀರಿ? ಟ್ರ್ಯಾಕ್ಟ್ರಿ ತಗೊಂಡ್ಮೇಲೆ ಸರ್ ಅದು ಹಂಗೆ ಕಾಮನ್ ಆಗಿರೋದು ಸರ್, ಅದು ಡೀಸೆಲ್ ಹಾಕೋದು ಮತ್ತು ಟಿಲ್ಲರು, ಕುಂಟಿ ಎಲ್ಲ ಸಾಮಾನು ಹರತ್ ಮಾಡೋದು ರೆಡಿ, ಅದು ಆಯ್ತು ಸರ್. ಖರ್ಚು ಏನು ದೊಡ್ಡ ವಿಷಯ ಅಲ್ಲ, ತಗೊಳ್ಳೋದು ತಗೊಂಡ್ಮೇಲೆ ಮೇಂಟೈನ್ ಮಾಡೋದು ದೊಡ್ಡದೈತಿ. ದುಡಿಸ್ಬೇಕು, ಅದನ್ನು ದುಡಿಸ್ಬೇಕು ಸರ್, ದುಡಿಸ್ಬೇಕು, ಡೀಸೆಲ್ ನೋಡಬೇಕು, ಡ್ರೈವರ್ ನೋಡಬೇಕು, ಮತ್ತೆ ಎಲ್ಲ ಅವರು ರೈತರು ದೊಡ್ಡದು ಮತ್ತೆ ಬೆಳೆ ಬೆಂದಲ್ಲಿ ದುಡ್ಡು ಕೊಡ್ತಾರೆ, ಅಲ್ಲಿವರೆಗೆ ತಡಿಬೇಕು, ಯಾವುದು ಸರಳ ಇಲ್ಲ ಸರ್. ತಾತ್ಕಾಲಿಕ ಜೀವನ ಮಾಡಕ್ ಚಲೋ ಐತೆ ಸರ್ ಅಷ್ಟೇ. ಅಂದ್ರೆ ಕೈ ರೊಕ್ಕ ಇರಬೇಕು, ಕಂದಗಿಂದ ಕಟ್ಟಿದ್ದಪ್ಪ ಅಂತಂದ್ರೆ ಮತ್ತೆ ಪ್ಲಾತದ. ಮತ್ತೆ ಈಗ ರೈತರು ಇವತ್ತು ಹೊಡೆದ್ರಪ್ಪ ಅಂತಂದ್ರೆ ಸಾಯಂಕಾಲ ರೊಕ್ಕ ಕೊಡಂಗಿಲ್ಲ ಅವರು. ಕೊಡಂಗಿಲ್ಲ ಸರ್, ಈಗ ಇಮ್ಡಿಯೇಟ್ಲಿ ಬರಂಗಿಲ್ಲ ಸರ್. ಇವು ರೈತರ ಕೆಲಸ ಅಲ್ಲ ಸರ್, ಬೆಳೆ ಬಂದ್ಮೇಲೆ ರೈತರು ಕೊಡೋದು, ದುಡ್ಡು ಇರೋದ ಬೆಳೆ ಬಂದ್ಮೇಲೆ ದುಡ್ಡು ಇರ್ತೈತೆ ರೈತರ ಹತ್ರ, ಅವಾಗ ಕೊಟ್ಟಮೇಲೆ ಮತ್ತೆ ಮುಂಚೆ ಮಾಡ್ಬೇಕಾಗ್ತದೆ ಸರ್. ನೀವು ಟ್ರ್ಯಾಕ್ಟ್ರಿ ಓಡಿಸ್ತಿರಲ್ಲ, ಈಗ ಕೆಲವೊಂದು ಕಡೆ ಈಗ 2 ಮಡಿಕೆ ಹೊಡಿತಾರೆ ರೈತ ಬಾಂಧವರು, 3 ಮಡಿಕೆ ಹೊಡಿತಾರೆ ಬಲರಾಮ್ ಓಡಿಸ್ತಾರೆ. ಟ್ರ್ಯಾಕ್ಟ್ರಿ ಧಾವತಿ ಕೆಲವೊಂದು ಕೂಡ HP ಒಳಕ್ ಹೋತವಪ್ಪ ಅಂತಂದ್ರೆ ಡೀಸೆಲ್ ಜಾಸ್ತಿ ಸುಡ್ದದ ಅಂತ ಹೇಳ್ತಾರೆ. ಹೌದು ಸರ್, ಹೊಲ ಇದ್ದಂಗೆ ಹೋಗ್ತಾವೆ ಸರ್, ಮತ್ತೆ ಈಗ ಏನು ಮಾಡಾಕಿಲ್ಲ ಸರ್, ಹೊಡ್ಕೊಂಡು ಬರಬೇಕಾಗ್ತದೆ. ಈಗ ಹಿಡಿದಿಲ್ಲ ಅಂದ್ರೂ ಸ್ವಲ್ಪ ಇದು ಮಾಡಿತಂದ್ರು ಡೀಸೆಲ್ನು ಜಾಸ್ತಿ ಕುಡಿತಾವೆ ರೈತರ ಹತ್ರ. ಹಿಂಗೈತೆ ಆಗ್ಯದಪ್ಪ ಪ್ರಾಬ್ಲಮ್, ಕೊಡ್ರಿ ಅಂದ್ರೆ ಒಬ್ರು ಕೊಡ್ತಾರೆ ಒಬ್ರು ಕೊಡಂಗಿಲ್ಲ, ಏ ಹೊಡೆದೋಗಪ್ಪ ಅಂತಾರೆ, ಮತ್ತು ಹೋಗುದೆ ಸರ್. ಈಗ ರೈತರ ಕೆಲಸ ಅಂದಮೇಲೆ ಮತ್ತೆ ಏನು ಮಾಡೋಕೆ ಇಲ್ಲ. ಈಗ ನಾವೊಬ್ಬ ರೈತರಾಗಿ ರೈತರಿಗೆ ಕಷ್ಟನೂ ನಾವು ರೈತರನ್ನೇ ಅನುಸರಿಸಬೇಕು. ಈಗ ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗಲ್ಲ ಅವರಿಗೆ ರೈತರದ್ದು ಏನಂತ. ಹಂಗಾಗಿ ಈಗ ಹಂಗೆ ಹೋಗ್ಬಿಡ್ತೀವಿ ಸರ್. ಹಂಗಾಗಿ ನಾವು ರೈತರು ಯಾವತ್ತು ಮುಂದ್ ಬರಕ್ ಚಾನ್ಸೇ ಇಲ್ಲ. ಈ ದುಡಿಯುದು ತಿನ್ನಾಕ ಸರಿ ಮಾಡೋದು ಆಯ್ತು, ಮುಗಿತ್ ಈ ವರ್ಷದಂತೂ ಪೂರ ಲಾಸ್ ಸರ್. ಹಂಗಾಗಿ ರೈತರದ್ದು ಬಹಳ ಸ್ವಲ್ಪ ನೋಡ್ರಿ. ಮತ್ತೆ ಈಗ ತಂದೆಯವ್ರು ಹೋದ್ಮೇಲೆ ಒಕ್ಕಲ್ತನಕ್ ಬಂದ್ರಿ, ಈಗ 10-12 ವರ್ಷ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಅದ, ಒಕ್ಕಲ್ತನದ ಮೇಲೆ ಏನಾರು ಮಾಡ್ಕೊಂಡ್ರನ? ಏನಿಲ್ಲ ಸರ್, ಈಗ ಊಟ ಮಾಡೋಕ್ಕೂ ತಿನ್ನೋಕ್ಕೂ ಸರಿ ರೀ. ಏನೋ ಮನೆಗೆ ಕಟ್ಸೋದು, ಒಂದ್ ಬ್ಯಾಂಕ್ ಬ್ಯಾಲೆನ್ಸ್, ಒಂಚೂರು ಏನಾದ್ರು ಒಂದು ಡಿಪಾಸಿಟ್, ಬಂಗಾರ ಗಿಂಗಾರ ಖರೀದಿ ಮಾಡಿರೇನ? ಏನಿಲ್ಲ ಸರ್, ಮದುವೆ ಒಂದ್ ಮಾಡಿಕೊಂಡಿವಿ ಸರ್. ಅದು ಬಿಟ್ಟಿಂದ ಮತ್ತೆ ಒಂದ್ 2 ಲಕ್ಷ ಹೊಲ್ದ ಮ್ಯಾಗೆ ಲೋನ್ ಮಾಡ್ಕೊಂಡು ಜೀವನ ಮಾಡಕತ್ತೀವಿ ಸರ್. ಸ್ವಲ್ಪ ಮನಿ ಕಟ್ಸ್ಕೊಂಡ್ವಿ, ಮತ್ತೆ ಅದು ಬಿಟ್ಟಿಂದ ಆ ಸಾಲ ಈ ಸರಿ ಮುಟ್ಟುತ್ತೆ ಅಂತ ಮಾಡಿದ್ವಿ ಸರ್. ಈಗ ತೊಗರಿ ಬಂದು ಅದನ್ನು ಕೂಡ ಮುಟ್ಲಾರ್ದಂಗ ಆಗಿದೆ ಸರ್. ಈಗ ನೋಡ್ರಿ, ಮತ್ತೀಗ 8 ಎಕರೆ ಭೂಮಿ ಇದ್ದು ಅಲ್ಲೆಲ್ಲ ಲೀಸ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಸಾಲ ಅದ? ಐತ್ ಸರ್, ಐತಿ. ಈ ಮನೆಯನ್ನು ಸ್ವಲ್ಪ ಕಟ್ಸ್ಕೊಂಡಿವಿ ಸರ್. ಮತ್ತೆ ಈ ಹುಡುಗರಿಗೆ ಓಸಕ್ಕೂ ದುಡ್ಡು ಬಾಳ ಆಗ್ತದ ಸರ್. ಹೌದು. ಹಂಗಾಗಿ ಮತ್ತೆ ಈಗ ಈ ವರ್ಷ ತೊಗರಿ ಚೆನ್ನಾಗ್ಯದ ಅಂದ್ರೆ ತೊಗರಿ ಕೈ ಕೊಟ್ಟು ಸರ್. ಹೌದು. ಮತ್ತೆ ಅದು ಹಂಗಾಗಿ ಸ್ವಲ್ಪ ಉಳಿತದ ಸರ್ ಅನ್ಸುತ್ತೆ ನಮ್ಗೆ. ನೋಡ್ರಿ, ಈಗ ಮುತ್ತಣ್ಣವ್ರು, ಈಗ ನೀವು ಎಣ್ಣೆ ಹೊಡೆಯ ಟ್ರಾಕ್ಟರ್ ಟ್ರಾಕ್ಟರಿ ಒಳಗೆ ನಾವು ಬೇರೆ ಬೇರೆ ಕೆಲಸವನ್ನ ಮಾಡಿಸ್ಕೋಬಹುದಾ? ಹೇಗೆ ಮಾಡಿಸ್ಬೋದು ಸರ್? ಈಗ ತೊಗರಿ ಸೀಸನ್ ಬಂತು ಸರ್. ಈಗ ಹಂಗಾಗಿ ಅವು ದೊಡ್ಡ ಟೈರ್ ಬಿಚ್ಚಿ ಅವು ವೀಲ್ ಅಂತ ವೀಲ್ ಬರುತ್ತೆ, 4 ಫೀಟಿನ ವೀಲ್, ಅವು ಸೆಟ್ ಮಾಡಿಕೊಂಡು ಅದಕ್ಕೆ ಟ್ಯಾಂಕ್ ಸೆಟ್ ಮಾಡಿ ತೊಗರಿಗೆ ಲಾಸ್ ಆಗ್ಲಾರ್ದಂಗ ಎಣ್ಣೆ ಹೊಡೆಯ ವ್ಯವಸ್ಥೆ ಮಾಡೀವಿ ಸರ್ ನಾವು. ಏನ ಈಗ ಮಂದಿ ಮೊದ್ಲೆಲ್ಲ ಹೆಗಲಿಗೆ ಟ್ಯಾಂಕ್ ಹಾಕೊಂಡು ಹೊಡಿತಿದ್ರು, ಏನ ಕಡಿಮೆ ಮಂದಿ ಹೊಡಸ್ತಾರ? ಇಲ್ಲ ಸರ್, ಎಲ್ಲ ಈಗ ಟೆಕ್ನಾಲಜಿ ಹೆಂಗ್ ಬಂದ್ಬಿಟ್ಟತೆ ಆತರ ಸರ್ ಮಂದಿ. ಈಗ ಟ್ಯಾಕ್ಟ್ರಿ ಎಲ್ಲ ಫಿಟ್ ಮಾಡಿದಾರೆ, ಎಲ್ಲವೂ ಈಗ ನೀರ್ ಸಿಗಂಗಿಲ್ಲ ಹೊಲದಲ್ಲಿ, ಒಂದೊಂದು ಹೊಲದಲ್ಲಿ. ಈಗ ನಾವೇನ್ ಮಾಡ್ತೀವಿ, ಟ್ಯಾಂಕರ್ ತುಂಬಿಕೊಂಡು ಸೀದಾ ಅವ್ರ ಹೊಲಕ್ಕೆ ಹೋಗ್ಬಿಡ್ತೀವಿ. ಅವ್ರಿಗೆ ಅದೊಂದು ಪ್ರಾಬ್ಲಮ್ ಇಲ್ಲ ರೈತರಿಗೆ. ಹಂಗಾಗಿ ನಾವು ತಲೆ ಓಡಿಸಿ ಮಾಡಿ ಕೂಡಿಸಿ ಅಂತಂದ್ರೆ ಮೊದಲು ಹೆಗಲ ಮೇಲೆ ಟ್ಯಾಂಕ್ ಹಾಕೊಂಡು ಹೊಡಿಬೇಕಪ್ಪ ಅಂತಂದ್ರೆ ಬ್ಯಾರಲ್ ಮುಂಚಿತವಾಗಿ ನೀರ್ ಇಡಬೇಕು, ಒಬ್ಬನ ಹಾಕೋನು ಒಬ್ಬನು ಎತ್ಕೊಂಡು ತಿರುಗಾಡೋನು, ಅದು ಒಂದು 3-4 ಮಂದಿ ಲೇಬರ್ ಬೇಕು ಅದಕ್ಕೆ. ಬೇಕು ಸರ್, ಬೇಕು ಸರ್. ಈಗ ಎಲ್ಲ ದೂರ ಬಲ ಇತ್ತಂದ್ರೆ ಅಡ್ವಾನ್ಸ್ ನೀರ್ ತುಂಬಿಸ್ಕೊಂಡು ಮರ್ದಿಸ ಹೊಡಿಯಕ್ ಹೋಗ್ಬೇಕು. ಹೌದು. ಹಂಗೈತ್ ಬ್ಯಾರಲ್ ತುಂಬಿಸ್ಕೊಂಡು ಮತ್ತೆ ಒಬ್ಬನ ಹಾಕೋರ್ ಬೇಕು, ಒಬ್ರು ನೀರ್ ತಂದು ಹಾಕೋರ್ ಬೇಕು. ಮೇನಿಲ್ಲ ಅಂದ್ರೆ ಮಿನಿಮಮ್ 3 ಜನ ಬೇಕು ಅದಕ್ಕೆ. ಗನ್ ಪಂಪ್ ಎಣ್ಣೆ ಮೈ ಮೇಲೆ ತಾಕ್ತಪ್ಪ ಅಂತ ಅದೊಂದು ಬೇರೆ ಕರಿಕರಿ ಆಗಿದಾವ ಸರ್ ಪ್ರಾಬ್ಲಮ್ ಅಲ್ಲಿ. ಇಲ್ಲೆಲ್ಲ ಆಗಿದಾವ ಸರ್, ಯಾಕಂದ್ರೆ ಹಳ್ಳ್ಯಾಗ ಹತ್ತಿ ಮೈಗೆ ಎತ್ತಿ ಹಾಸ್ಪಿಟ್ಲ್ಗೆ ಹೋಗೋದು, ಮಾರಿ ಸಿಡಿದು ಮಖ ಬೈಯೋದು. ಹಂಗಾಗಿ ನಾವು ಟ್ಯಾಗ್ರಿ ಮಾಡಿಕೊಂಡು ಏನು ತೊಂದರೆ ಇಲ್ಲದ ನಮ್ಮ ಟ್ಯಾಗ್ರಿಗೂ ಹೊಡಿಸ್ತಾರೆ ಸರ್ ಕರೆಸಿ. ನೋಡ್ರಿ, ಈಗ ಕೈಲಿ ಹೊಡೆಯೋದಕ್ಕೆ ಮತ್ತೆ ಟ್ಯಾಕ್ಟ್ರಿ ಹೊಡೆಯೋದಕ್ಕೆ ಹೆಂಗ್ರಿ ವ್ಯತ್ಯಾಸ? ಇದು ಟ್ಯಾಕ್ಟ್ರಿ ಕರೆಕ್ಟ್ ಆಗಿ ಸಾಲಿಗೆ ಬೀಳ್ತದ ಎಣ್ಣೆ? ಬೀಳ್ತದೆ ಸರ್. ನಾವೇನ್ ಮಾಡಿವಿ ಸರ್, 7 ಸಾಲ ಹೋಗ್ತದ ಸರ್ ನಮ್ಮ ಅಚ್ಚಿಗಡೆ 3 ಅಚ್ಚಿಗಡೆ ಸೆಂಟ್ರ್ ಒಂದು ಸೀದಾ ನೆತ್ತಿ ಮೇಲೆ ಬೀಳ್ತದ ಸರ್ ನಮ್ದು ಎಣ್ಣೆ. ಹಾ ಸರ್, ಆ ಸಿಸ್ಟಮ್ ಮಾಡೀವ್ರಿ. ಇದುವರೆಗೆ ಮುದುಗಲ್ ಗ್ರಾಮದ ಆಶಿಯಲ್ ಗ್ರಾಮದ ಮುತ್ತಣ್ಣ ಅವರ ಟ್ರ್ಯಾಕ್ಟರ್ ಚಾಲನೆ ಮತ್ತು ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಜಯಲಕ್ಷ್ಮಿ ಅವರ ಧ್ವನಿಯಲ್ಲಿ ಕೃಷಿ ಗೀತೆಯನ್ನು. ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಸಿರಿಯಾರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು. ವನದ ಸಿರಿಯಾರಿಯದ ವನ ಬದುಕು ಏಕೆ ಬೇಕು, ಕಾಡ ಕಳಿದು ಬದುಕುವವರ ಆಚೆ ನೂಕಬೇಕು. ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು. ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಎಂದು ಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಈಳಾಗಿ ತವನ್ನು ಹಾಡಿ. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಈಳಾಗಿ ತವನ್ನು ಹಾಡಿ. ನಮ್ಮನೆಲ್ಲ ಪೋಷಿಸುತ್ತಿದೆ ಜೀವ ಜಲವ ನೋಡಿ, ಅರಿಯದಿರುವಿರೆಂದು ಈ ಗಾರುಡಿಗನ ಮೋಡಿ. ಅರಿಯದಿರುವಿರೆಂದು ಈ ಗಾರುಡಿಗನ ಮೋಡಿ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಮರಗಳಿರಲು ನಮಗೆ ಜೀವ ರಕ್ಷೆ, ಮರೆತು ದೂರ ಹೋಗಬೇಡಿ ಜೀವಿ ಪ್ರಕೃತಿ ಕಕ್ಷೆ. ಮಳೆಯ ಕರೆವ ಮರಗಳಿರಲು ನಮಗೆ ಜೀವ ರಕ್ಷೆ, ಮರೆತು ದೂರ ಹೋಗಬೇಡಿ ಜೀವಿ ಪ್ರಕೃತಿ ಕಕ್ಷೆ. ಅಳಿಸಿ ಮೂರ್ಖರಾಗಬೇಡಿ ಹಸಿರು ಕೊನ್ನ ನಕ್ಷೆ, ಕಟುಕರನ್ನು ದೂರವಿಡಲು ಹಿಂದೆ ತೊಡಿರಿ ದೀಕ್ಷೆ. ಕಟುಕರನ್ನು ದೂರವಿಡಲು ಹಿಂದೆ ತೊಡಿರಿ ದೀಕ್ಷೆ. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡಬೇಕು ಕಾಡಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಲಲಲ ಈಗ ಕೇಳಿ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದರನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರು ಹಾಯಿಸಬೇಕು. ಹತ್ತಿ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಕಡಲೆ. ಮುಂಚಿತವಾಗಿ ಬಿತ್ತಿದ ಕಡಲೆಯು ಕಟಾವಿಗೆ ಬಂದದ್ದು ತಾಪಮಾನ ಅಧಿಕವಾಗುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹಿಂಗಾರಿ ಜೋಳ. ಮುಂಚಿತವಾಗಿ ಬಿತ್ತಿದ ಜೋಳವು ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಕಟಾವು ಮಾಡಬೇಕು. ಕುರಿ ಸಾಕಾಣಿಕೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇದುವರೆಗೆ ಕೃಷಿ ಸಲಹೆಗಳನ್ನು ಕೇಳಿದ್ರಿ, ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಈಗ ಕೇಳಿ ಒಂದು ಕೃಷಿ ಗೀತೆಯನ್ನ. ಕಾಳುಗಳು ಮನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಪರೀಕ್ಷಾ ಪೆ ಚರ್ಚೆಗೆ ಸಿಗಲಿದೆ ಹೊಸ ಸ್ವರೂಪ. ದೆಹಲಿಯಿಂದ ತಮಿಳುನಾಡಿನವರೆಗೆ, ಅಸ್ಸಾಂ ಮತ್ತು ಗುಜರಾತ್ನಿಂದ ಛತ್ತೀಸ್ಗಢದವರೆಗೆ ನೇರವಾಗಿ ಮಕ್ಕಳನ್ನು ತಲುಪಲಿದ್ದೇವೆ. ದೇಶದ ಮಕ್ಕಳ ಕಥೆಗಳೊಂದಿಗೆ ಸಂಪರ್ಕ ಸಾಧಿಸಲಿದ್ದಾರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಪ್ರತಿ ಬಾರಿಯ ಹಾಗೆ ಪ್ರಶ್ನೆಗಳ ಸುರಿಮಳೆ ಫ್ರಮ್ ದ ಯಂಗ್ ಅಂಡ್ ಬ್ರೈಟ್ ಮೈಂಡ್ಸ್ ಆಫ್ ಇಂಡಿಯಾ. ಪರೀಕ್ಷಾ ಪೆ ಚರ್ಚಾ ಅಂದ್ರೆ ಕೇವಲ ಪ್ರಶ್ನೆಗಳಲ್ಲ, ಭವಿಷ್ಯದ ಭರವಸೆಯನ್ನು ಮೂಡಿಸುವ ಮಹತ್ವದ ವೇದಿಕೆ. ಪರೀಕ್ಷಾ ಪೆ ಚರ್ಚಾದ 2nd ಎಪಿಸೋಡ್ February 9 ಬೆಳಿಗ್ಗೆ 10 PM ಡಿಡಿ ನ್ಯೂಸ್ ಮತ್ತು ನರೇಂದ್ರ ಮೋದಿ ಯೂಟ್ಯೂಬ್ ಚಾನೆಲ್ ಹಾಗೂ OTT ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ನಾಳೆ ಸಂಜೆ 6:51 ಪ್ರಸಾರವಾಗುವ ಕಾರ್ಯಕ್ರಮಗಳು. ಮೊದಲಿಗೆ ಬೇಸಿಗೆಯಲ್ಲಿ ರೈತರು ಮಾಡಬೇಕಾದ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬಸವಣ್ಣಪ್ಪ ಎಂಎ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ದಾಣೆ. ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:21 ಆಗಲಿದ್ದು. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಿರಿ. ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಸಹಕರಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು. ಕೇಳಿ ಜನಪದ ಸಂಗೀತ ಕಾರ್ಯಕ್ರಮವನ್ನು. ಕುಷ್ಟಗಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರಾಮಲಿಂಗಪ್ಪ ಗದ್ದಿ ಮತ್ತು ಸಂಗೀತಿಗರಿಂದ ಹಂತಿ ಪದಗಳನ್ನು. ಮೊದಲ ಹಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲೆ ಶಿವ ಶರಣ ಏಕ ಬಾವುದಲೆ ಶಿವ ಶರಣ ನಮ್ಮ ಸವಗೆ ನಾಲ್ಕು ಪಾದಕ್ಕೆ ಶಿವ ಶರಣ ಮೊದಲ ಹಂತಿಗೆ ಶರಣ ಶಂಕರ ಗಂಧಗ ಶರಣ ಏಕ ಬಾವುದಲೆ ಶಿವ ಶರಣ ಏಕ ಬಾವುದಲೆ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ತೆನಿಗಾಳ ತುಂಡ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ತೆನಿಗಾಳ ತುಂಡ ಗಂಗ ತುಳಿದಾನ ಪಂಡಿತ ನಮ್ಮ ಬಸವಣ್ಣ ಗುಂಡಿನಂತ ಗಂಟಾ ಬಿದ್ದಾಳೋ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಬಸರಾದ ರ್ಯಾಂಗ ನಡೆದಾಳು ನೀಲಮ್ಮ ಗೋಧಿ ಸಸಿಯಾಗಿ ಪುಟುದಾಳು ಬಸರಾದ ರ್ಯಾಂಗ ಬಸವಣ್ಣ ನೇಣಾತಿ ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಅಸಮಗಳು ನೀಲಮ್ಮ ಬಸರಾದ ರ್ಯಾಂಗ ನಡೆದಾಳು ಚಕ್ಕರ ಬಿಂಬದ ಕ್ವಾಟಿ ಒಕ್ಕನು ಅಭಿಮಾನ್ಯ ದುಃಖ ಮಾಡುತ್ತಾನು ರಣುದಾಗ ಕರಬಿಂಬದ ಕ್ವಾಟಿ ಒಕ್ಕನು ಅಭಿಮಾನ್ಯ ದುಃಖ ಮಾಡುತ್ತಾನು ರಣುದಾಗ ದುಃಖ ಮಾಡುತ್ತಾನು ರಣುದಾಗ ಅಭಿಮಾನ್ಯ ಚಿಕ್ಕರ ಸೈಂದವನ ಕೈಯಾಗ ಬಾಕಾಲಿ ತೋಳಿಡದು ಯಾ ಕಳತಿ ಚೆನ್ನಮ್ಮ ಭೀಮಾರತಿ ಎಂಬ ನಿನಮಾಗ ಭೀಮಾರತಿ ಎಂಬ ನಿನಮಾಗ ಹುಟ್ಟಿದರೆ ಬಾಗಿಲ ಬಂಗಾರ ಜಡಿಸೇವ ಆ ಕಲ್ಲು ಈ ಕಲ್ಲು ಅದರ ಹಳದಿಯ ಕಲ್ಲು ಹೆಸರಾದ ಕಲ್ಲ ಇಲ ಕಲ್ಲು ಸರಾದ ಕಲ್ಲ ಇಲ ಕಲ್ಲಿನ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲು ಸರಾಳದಿಯ ಕಲ್ಲ ಸರಾದ ಕಲ್ಲ ಇಲ ಕಲ್ಲ ಸರಾದ ಕಲ್ಲ ಇಲ ಕಲ್ಲಿನ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಗಲ್ಲ ಇಲ ಕಲ್ಲ ಕಲ್ಲ ಈ ಕಲ್ಲ ಸರಾದರೆ ಕಲ್ಲ ಸರಾದ ಕಲ್ಲ ಇಲ ಕಲ್ಲ ಆ ಕಲ್ಲ ಈ ಕಲ್ಲ ಸರಾಳದಿಯ ಕಲ್ಲ ಸರಾದ ಕಲ್ಲ ಸರಾದ ಕಲ್ಲ ಇಲ ಕಲ್ಲಿನ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಸರಾದ ಕಲ್ಲ ಇಲ ಕಲ್ಲ ಮುಂದಿರುವ ಮುತ್ತಿನ ಗಲ್ಲ ಮುದಗಲ್ಲ ಆ ಕಲ್ಲ ಈ ಕಲ್ಲು ಸರಾಳದಿಯ ಕಲ್ಲ ಎಲ್ಲ ಇಲ ಕಲ್ಲ ಕಲ್ಲ ಈ ಕಲ್ಲ ಸರಾಳದಿಯ ಕಲ್ಲ ಸರಾದ ಕಲ್ಲ ಕಲ್ಲ ಸರ